ಭೂಷಣನ ಸುಕುಮಾರ ಗಜವದನನ ಪ್ರಾಚೀನವಾದ ಸೂರ್ಯವಂಶದಲ್ಲಿ ಹುಟ್ಟಿದ ನೀಮಿ ಎಂಬ ಅರಸನು ಒಂದು ಯಜ್ಞವನ್ನು ಸಂಕಲ್ಪಿಸಿ ವಸಿಷ್ಠನ ಮುಖೇನವಾಗಿ ನಡೆಸುವುದಕ್ಕಾಗದೆ ಆಮೇಲೆ ವಸಿಷ್ಠ ಮತ್ತು ನಿಮಿ ಪರಸ್ಪರ ಶಪಿಸಿಕೊಳ್ಳುವ ಕಥೆ ಇದು. ಮೊದಲಿಗೆ ನಿಮಿ ರಾಜನ ಒಡ್ಡೋಲಗ. ಪರಿಪಾಲಿಸುತ್ತಾ ಇದ್ದ ನಿಮಿರಾಜನಿಗೆ ಒಂದು ಚಿಂತೆ ಕಾಡುವುದಕ್ಕೆ ತೊಡಗಿತು. ತನಗೆ ಮಕ್ಕಳಿಲ್ಲ ಎಂಬ ದುಃಖ, ಮಕ್ಕಳಿಲ್ಲದೇ ಇದ್ದಾಗ ಯಜ್ಞ ಮೂಲಕವಾಗಿ ಅದನ್ನು ಸಾಧಿಸಿಕೊಳ್ಳುವುದಕ್ಕೆ ಒಂದು ದಾರಿಯನ್ನು ಅವನು ಕಂಡುಕೊಂಡ. ಆ ಪ್ರಕಾರ ಕುಲಪುರೋಹಿತರಾದ ವಸಿಷ್ಠರಿಗೆ ಹೋಗ್ತೇನೆ ಎಂಬ ನಿರ್ಣಯವನ್ನು ಮಾಡಿದ. ತಡೆಯದೀಗ ವಸಿಷ್ಠನ ಆಶ್ರಮ. ತಡೆಯದೀಗ ವಸಿಷ್ಠನಾಶ್ರಮ ಯದೀಗ ಜವನು ಕಲ್ಬಿರಿ ಕೊಡವಿಪತಿ ರಾಜವಂಶದ ಅರಸರಿಗೆಲ್ಲ ಆಚಾರ್ಯ ಸ್ಥಾನದಲ್ಲಿದ್ದ ವಸಿಷ್ಠ ಬ್ರಹ್ಮಋಷಿ ಎಂದು ಗುರುತಿಸಲ್ಪಟ್ಟವನು ಪರಮಜ್ಞಾನಿ. ತನ್ನ ದರ್ಶನಕ್ಕಾಗಿ ಬಂದ ಅರಸ ನಿಮಗೆ ವಸಿಷ್ಠ ಹೇಗೆ ಕಾಣಿಸಿದ? ಪರಮ ವೈದಿಕ ಮಂತ್ರವೇತ್ತನು. ಪರಮ ವೈದಿಕ ಮಂತ್ರವೇತ್ತನು, ನಿರತ ಜಪ ತಪ ಯಜ್ಞ ರಕ್ತನು. ಪರಮ ವೈದಿಕ ಮಂತ್ರವೇತ್ತನು, ನಿರತ ಜಪ ತಪ ಯಜ್ಞ ರಕ್ತನು. ತರಣಿ ತೇಜನು ಬ್ರಹ್ಮವಾದಿ ವಸಿಷ್ಠ ಮುನಿವರನು. ತರಣಿ ತೇಜನು ಬ್ರಹ್ಮವಾದಿ ವಸಿಷ್ಠ ಮುನಿವರನು. ಕರಣಗಳ ನಡುವಿರುತ್ತಲಾತ್ಮನು, ಕರಣಗಳ ನಡುವಿರುತ್ತಲಾತ್ಮನು. ಮಿರುಗುವಂದದಿ ತನ್ನ ಬಳಸಿನ ಧರಣಿಯ ಮರರ ಮಲ್ದೆ ತೊಳಗುತ್ತಲಿರಲು ನೋಡಿದನು. ಧರಣಿಯ ಮರರ ಮಧ್ಯೆ ತೊಳಗುತ್ತಲಿರಲು ನೋಡಿದನು. ಅರಸನಾದ ನಿಮಿ ತನ್ನ ಆಶ್ರಮಕ್ಕೆ ಬಂದ ಕುರಿತು ವಸಿಷ್ಠನಿಗೆ ಸಹಜವಾಗಿಯೇ ಕುತೂಹಲ. ನಿತ್ಯವೂ ಬರುವವನಲ್ಲ, ಹೀಗೆ ಅಪರೂಪದ ಸಂದರ್ಶನಕ್ಕೆ ಕಾರಣವೇನು ಅನ್ನುವುದನ್ನು ಅವನನ್ನು ಸತ್ಕರಿಸಿ ವಸಿಷ್ಠ ಕೇಳ್ತಾನೆ. ಏನಯ್ಯ ನಿಮಿರಾಯ? ಏನಯ್ಯ ನಿಮಿರಾಯ? ಕ್ಷೇಮವೇ ಪುರದಲ್ಲಿ ಏನಯ್ಯ ನಿಮಿರಾಯ? ಮಹಾರಾಜನಾದ ನಿಮಿಯ ಬರೋಣದ ಕಾರಣವನ್ನು ವಸಿಷ್ಠ ಕೇಳಿದಾಗ ಅವನ ದರ್ಶನಕ್ಕಾಗಿ ಬಂದ ನಿಮಿ ತನ್ನ ಆಗಮನದ ಉದ್ದೇಶವನ್ನು ನಿವೇದಿಸಿಕೊಳ್ತಾನೆ. ತಾನೊಂದು ಯಾಗವನ್ನು ಸಂಕಲ್ಪಿಸಿದ್ದೇನೆ, ಅದಕ್ಕಾಗಿ ಕರುಣಾನಿಧಿ ವಿಧಿಸೂನು. ಕರುಣಾನಿಧಿ ವಿಧಿಸೂನು ಲಾಲಿಪುದು ವಿಧಿಸೂನು ಲಾಲಿಪುದೂ ಹಿಂದಿಲ್ಲಿ ಬಂದಿಗ ಕಾರಣವನ ಬೇಳೆಲಾಲಿಬುದು ಹಿಂದಿಲ್ಲಿ ಬಂದಿಗ ಕಾರಣವನ ಬೇಳೆ ಬಾಲಿಬುದು ಸಾರದರ ಸಂತಾನ ಕೋಸುಗ ಭೂರಿ ಯಜ್ಞವಾಗೈವೆ ನಿನ್ನುತ ಸಾರತರ ಸಂತಾನ ಕೋಸುಗ ಭೂರಿ ಯಜ್ಞವಾಗೈವೆ ನಿನ್ನುತ ಸಾರಿ ನಿನ್ನೆಡೆಗಾಗಿ ಬಂದೆನ ಪಾರ ಮಹಿಮನ ಕರುಣಿಸು ಕರುಣ ನಿಧಿ ವಿಧಿಸು ಕಾರಣವನ ಪೇಳಲಾಲಿಪುದು ಕರುಣನಿಧಿ ಮಕ್ಕಳಿಲ್ಲದ ತನಗೆ ಸಾರತರ ಸಂತಾನ ಪ್ರಾಪ್ತಿಗಾಗಿ ಯಜ್ಞ ಮಾರ್ಗವೇ ಶ್ರೇಷ್ಠವಾದದ್ದು ಅಂತ ಭಾವಿಸಿದ್ದೇನೆ, ಬಂದು ನಡೆಸಿಕೊಡಬೇಕು ಅಂತ ವಸಿಷ್ಠನಲ್ಲಿ ನಿಮಿ ಭಿನ್ನಯಿಸಿಕೊಂಡಾಗ ವಸಿಷ್ಠ ತನ್ನ ಅಸಹಾಯಕತೆಯನ್ನು ಪ್ರಕಟಿಸ್ತಾನೆ. ತಾನು ಹೇಗೆ ಬರಲಿ, ಎಂತೂ ಬರಲಿ, ಎಂತೂ ಬರಲಿ ನಿನ್ನ ಯಾಗ ಕೊದಗುತ್ತ ತನ್ನನ್ನು ಆಹ್ವಾನಿಸಿದ್ದಾನೆ. ಅವನ ಯಾಗವನ್ನು ಪೂರೈಸಿಕೊಳ್ಳುವುದಕ್ಕೆ ತಾನು ಹೋಗಬೇಕಾಗಿದೆ. ಆದ್ದರಿಂದ ಅದನ್ನು ಮುಗಿಸಿ ಬಂದು ನಿನ್ನ ಯಾಗವನ್ನು ನಡೆಸಿಕೊಡ್ತೇನೆ ಅಂತ ವಸಿಷ್ಠ ಹೇಳ್ತಾನೆ. ಆಗ ನಿಮಗೆ ನಿರಾಶೆಯಾಯಿತು, ಆದರೂ ತನಗೆ ಯಾಗವನ್ನು ಮಾಡಲೇಬೇಕಾದ ಅನಿವಾರ್ಯತೆಯಿಂದಲಾಗಿ ಅವನು ಇನ್ನೊಂದು ದಾರಿಯನ್ನು ಆಲೋಚಿಸ್ತಾನೆ. ಘನತರ ಕ್ರತುವಿದನು ಘನತರ ಕ್ರತುವಿದನು ವಿರಜಿಪ ಮುನಿಮೂರವನು ವಿರಜಿಪ ಮುನಿವರ ವಸಿಷ್ಠ ತಾನು ಯಾಗಕ್ಕೆ ಬರಲಾರೆ ಎಂಬ ಅಸಹಾಯಕತೆಯನ್ನು ಪ್ರಕಟಿಸಿದಲ್ಲಿಗೆ ನಿಮಿರಾಜ ಯೋಚನೆ ಮಾಡುವುದು ಬದಲಿಗೆ ಇನ್ಯಾರನ್ನು ತಾನು ನಿಯೋಜಿಸಿಕೊಳ್ಳಲಿ. ಅದಕ್ಕಾಗಿ ಅವನು ಗೌತಮನನ್ನು ನೆನೆಯುತ್ತಾನೆ. ಅವನನ್ನು ಒಪ್ಪಿಸಿಕೊಂಡು ಯಾಗವನ್ನು ಪೂರೈಸಿಕೊಳ್ಳುತ್ತೇನೆ ಅಂತ ಭಾವಿಸಿ ಗೌತಮನ ಆಶ್ರಮಕ್ಕೆ ಬರ್ತಾನೆ. ಗೌತಮ ಅವನನ್ನು ಸತ್ಕರಿಸ್ತಾನೆ. ಕಂಡು ಮೌನೀಶನು ಓ ಆಶ್ರಮಕ್ಕೆ ಬಂದ ಕಾರಣ ಏನು ಅಂತ ಗೌತಮ ಪ್ರಶ್ನಿಸಿದಾಗ ನಿಮಿ ತನ್ನ ಅನಿವಾರ್ಯವನ್ನು ಅವನಲ್ಲಿ ಬಿನಯಿಸಿಕೊಳ್ತಾನೆ. ತಾನು ಸಂತಾನ ಪ್ರಾಪ್ತಿಗಾಗಿ ಒಂದು ಯಜ್ಞವನ್ನು ಕೈಗೊಳ್ಳುವ ಉದ್ದೇಶದಲ್ಲಿದ್ದೇನೆ, ಆದರೆ ಕುಲಪುರೋಹಿತನಾದ ವಸಿಷ್ಠ ಅನಿವಾರ್ಯವಾಗಿ ಇದನ್ನು ನಡೆಸಿಕೊಡುವುದಕ್ಕಾಗುವುದಿಲ್ಲ, ನೀನು ಬಂದು ನಡೆಸಿಕೊಡಬೇಕು ಅಂತ ಬಿನ್ನವಿಸಿಕೊಳ್ತಾನೆ. ಅದಕ್ಕೆ ಗೌತಮನ ಉತ್ತರ ಬಳಿರೆ ಮೆಚ್ಚಿದೆ. ಬಳರೆ ಮೆಚ್ಚಿದೆ ನೀಮಿ ಸಂತರ ಮಾವಹುದು ಕರ್ಮವಾದ ಯಜ್ಞವನ್ನು ನಡೆಸಿಕೊಡುವುದಕ್ಕೆ ತಾನು ಬರ್ತೇನೆ ಅಂತ ಗೌತಮ ಒಪ್ಪಿದ. ಹೀಗೆ ಗೌತಮನ ನೇತೃತ್ವದಲ್ಲಿ ನಿಮಿ ಮಹಾಯಜ್ಞವೊಂದನ್ನು ಕೈಗೊಳ್ಳುತ್ತಾನೆ. ಅನೇಕ ವರ್ಷಗಳ ಕಾಲ ಯಜ್ಞ ಪ್ರಕ್ರಿಯೆ ನಡೆಯುತ್ತದೆ. ಅದೇ ಹೊತ್ತಿಗೆ ದೇವಲೋಕದಿಂದ ದೇವೇಂದ್ರನ ಯಜ್ಞವನ್ನು ಪೂರೈಸಿದ ವಸಿಷ್ಠನ ಆಗಮನವಾಗುತ್ತದೆ. ಬಂದಾಗ ಯಜ್ಞ ಪ್ರಕ್ರಿಯೆಯಲ್ಲಿ ತೊಡಗಿದ ನಿಮಿಯನ್ನು ಕುರಿತು ವಸಿಷ್ಠ ಕ್ರೋಧಗೊಳ್ಳುತ್ತಾನೆ. ಎಲವೋ ನಿಮಿ ನನ್ನನ್ನು ಮರೆತು ನೀನು ಯಜ್ಞವನ್ನು ಕೈಗೊಂಡಿದ್ದಿ, ನಿನ್ನ ಅಹಂಕಾರವನ್ನು ನಿಲ್ಲಿಸುವ ದಾರಿಯನ್ನು ನಾನು ಬಲ್ಲೆ. ಹೀಗೆ ವಸಿಷ್ಠ ಕ್ರೋಧದಿಂದ ನಿಮಿಯನ್ನು ನಿಂದಿಸಿದಾಗ ಅಲ್ಲಿದ್ದ ಗೌತಮ ವಸಿಷ್ಠನನ್ನು ಸಮಾಧಾನಪಡಿಸುವ ಪ್ರಯತ್ನವನ್ನು ಮಾಡುತ್ತಾನೆ. ತರವಲ್ಲ ಮುನಿವರ್ಯ ಬನ್ನಯ ಜದಲಿ ಯಜ್ಞರಾಜನ ಕುರಿತಾಗಿ ನೀನು ಕ್ರೋಧವನ್ನು ಗೊಳ್ಳಬೇಕಾದ ಅಗತ್ಯ ಇಲ್ಲ. ಅನ್ಯ ಯಜ್ಞದಲ್ಲಿ ನೀನು ತೊಡಗಿದ್ದರಿಂದ ನಿಮಿಯು ನಮ್ಮನ್ನು ಕರೆಸಿ ಯಾಗವನ್ನು ನಡೆಸುವುದಕ್ಕೆ ಉದ್ಯುಕ್ತನಾದ, ಸಮಾಧಾನ ಹೊಂದು ಅಂತ ಗೌತಮ ಹೇಳಿದರೆ ವಸಿಷ್ಠ ಮತ್ತಷ್ಟು ಕ್ರೋಧಗೊಳ್ಳುತ್ತಾನೆ, ನಿಮಿಯನ್ನು ಶಪಿಸ್ತಾನೆ. ಅಹಂಕಾರದಿಂದ ನನ್ನನ್ನು ನಿರ್ಲಕ್ಷಿಸಿ ನೀನು ಯಜ್ಞವನ್ನು ಮಾಡುವುದಕ್ಕೆ ಮುಂದಾಗಿದ್ದಿ. ಈ ಅಹಂಕಾರಕ್ಕೆ ಕಾರಣವಾದದ್ದು ನಿನ್ನ ಈ ಕೊಬ್ಬಿದ ದೇಹ. ಆ ದೇಹವೇ ನಿರ್ಜೀವವಾಗಿ ಬಿದ್ದು ಹೋಗಲಿ ಅಂತ ವಸಿಷ್ಠ ಶಪಿಸ್ತಾನೆ. ಆದರೆ ತಾನು ಅಪರಾಧಿಯಲ್ಲ ಅಂತ ನಂಬಿದ ನಿಮಿ ಪ್ರತಿಯಾಗಿ ವಸಿಷ್ಠನನ್ನು ಅದೇ ಬಗೆಯಿಂದ ಶಪಿಸ್ತಾನೆ. ಇದರಿಂದಾಗಿ ಇವರಿಬ್ಬರು ಮರಣಿಸಿದ್ದಾರೆ. ಮುಂದೆ ದಾರಿ ಕಾಣದೆ ಎಲ್ಲರೂ ತತ್ತರಿಸಿದಾಗ ಬ್ರಹ್ಮದೇವ ಅಲ್ಲಿಗೆ ಬರ್ತಾನೆ. ಮನ ಕಂಡು ಸಮ್ಮುಖದಲ್ಲಿ ಅಲ್ಲಿ ಸೇರಿದವರೆಲ್ಲ ದುಃಖದಿಂದ ಕೂಡಿ ತಲೆ ತಗ್ಗಿಸಿ ನಿಂತಾಗ ಬ್ರಹ್ಮ ವಿಚಾರಿಸ್ತಾನೆ, ಏನಪ್ಪ ಯಾಕಾಯಿತು, ಏನು ದುಃಖ? ಆಗ ಗೌತಮಾದಿಗಳು ನಡೆದ ಪ್ರಕರಣವನ್ನು ಬ್ರಹ್ಮದೇವನಲ್ಲಿ ಭಿನ್ನವಿಸಿಕೊಳ್ತಾರೆ. ಪರಸ್ಪರ ಹೀಗೆ ಅರಸನು ಮಹರ್ಷಿಯು ಶಪಿಸಿಕೊಂಡಿದ್ದಾರೆ. ಆಗ ಬ್ರಹ್ಮದೇವ ಅವರಿಗೊಂದು ಸಮಾಧಾನವನ್ನು ಹೇಳ್ತಾನೆ. ಮರುಗದಿರಿ ನಡೆದಿರ್ಪ ಹದನಕೆ ಸರಸಿ ಜಾತನ ನುಡಿದ ನರಿತೆನು ಮರುಗದಿರಿ ನಡೆದಿರ್ಪ ಹದನಕೆ ಪರಿಹರಿಸಿ ಕಾಯುವೆನು ಮಂಗಲಬಹುದು ನಿಮಿ ಮಖಗೆ ಪರಿಹರಿಸಿ ಕಾಯುವೆನು ಮಂಗಲಬಹುದು ನಿಮಿ ಮಗಗೆ ವರ ಮಹಾಧ್ವರ ಪುಣ್ಯ ಫಲದಿವು ಧರಣಿ ಪಾಲಕ ನಿಂಗೆ ಸಂತತಿ ವರ ಮಹಾಧ್ವರ ಪುಣ್ಯ ಫಲದಿಂ ಧರಣ ಪಾಲಕ ನಿಂಗೆ ಸಂತತಿ ಗರುವತೆಯೋ ತಾನಾಯ್ತು ಮುಂದಗೆ ಪುತ್ರ ನುದಿಸುವನು ಧರಣಿ ಪಾಲಕ ನಿಂಗೆ ಸಂತತಿ ಗರುವತೆಯು ತಾನಾಯ್ತು ಮುಂದಕ್ಕೆ ಪುತ್ತನುದಿಸುವನು ನಡೆದದ್ದೇನು ಅಂತ ನಾನು ಚೆನ್ನಾಗಿ ತಿಳಿದಿದ್ದೇನೆ. ಇಷ್ಟಾದ ಮೇಲೂ ಮುಂದೇನಾಗಬೇಕು ಅನ್ನೋದನ್ನು ನಡೆಸಿಕೊಡುವಲ್ಲಿ ತಾನು ಮುಂದಾಗ್ತೇನೆ ಅಂತ ಬ್ರಹ್ಮ ಆಶ್ವಾಸನೆಯನ್ನು ಕೊಡ್ತಾನೆ. ಈ ಯಾಗ ಮುಂದಕ್ಕೆ ಮಂಗಳಮಯವಾಗಿ ಮುಕ್ತಾಯವಾಗಬೇಕಾಗಿದೆ. ಯಾಗ ನಡೆಸಿದ ನಿಮಿರಾಜನಿಗೆ ಪುಣ್ಯಫಲದ ಪ್ರಾಪ್ತಿಯಾಗಿ ಸಂತಾನವೂ ಒದಗಿ ಬರ್ತದೆ. ಮಾತ್ರ ಅಲ್ಲ, ಮುಂದೆ ಹೇಗೆ ಎನ್ನುವುದಕ್ಕೆ ತಾನು ದಾರಿ ತೋರಿಸ್ತೇನೆ ಅಂತ ಬ್ರಹ್ಮದೇವ ಹೇಳ್ತಾನೆ. ಯಾಕಂದರೆ ಜಗತ್ತಿಗೆ ಇಬ್ಬರ ಅವಶ್ಯಕತೆಯೂ ಇದೆ, ಆದರೆ ಇಬ್ಬರು ಶವವಾಗಿ ಮಲಗಿದ್ದಾರೆ. ಅವರನ್ನು ಬದುಕಿಸುವ ದಾರಿಯನ್ನು ಬ್ರಹ್ಮದೇವ ತೋರಿಸಿಕೊಡ್ತಾನೆ ಮುನಿ ವಸಿಷ್ಠನು ಮುಂದಕ್ಕೆ. ವಸಿಷ್ಠ ಮಹರ್ಷಿ ಮತ್ತೆ ಬದುಕು ಅವಕಾಶವನ್ನು ತಾನು ಕಲ್ಪಿಸ್ತೇನೆ ಅಂತ ಬ್ರಹ್ಮದೇವ ಹೇಳ್ತಾನೆ. ಸೂರ್ಯ ಮತ್ತು ವರುಣರಿಗೆ ವಸಿಷ್ಠ ಮಗನಾಗಿ ಮತ್ತೊಮ್ಮೆ ಜನ್ಮವನ್ನು ಪಡೆಯುತ್ತಾನೆ. ಆದರೆ ಅಳಿದು ಹೋದ ನಿಮಿಗೆ ಸಂತಾನ ಪ್ರಾಪ್ತಿ ಹೇಗೆ? ಅದಕ್ಕಾಗಿ ಬ್ರಹ್ಮದೇವ ಅವನ ತನುವನ್ನು ಮತಿಸಿ ಸಂತಾನವನ್ನು ಪಡೆಯುವ ದಾರಿಯನ್ನು ತೋರಿಸಿಕೊಡುತ್ತಾನೆ. ನಿಮಿಯ ಕಾರಣದಿಂದ ನಿಮಿಷ ಎಂಬ ಕಾಲಗಣನೆ ಪ್ರಾರಂಭವಾಗಲಿ ಅಂತ ಸೂಚಿಸ್ತಾನೆ. ಕ್ಷಿತಿಪ ನೀತನ ತನುವನ್ನು, ಕ್ಷಿತಿಪ ನೀತನ ತನುವನು ಬದುಕಲಿ. ನಿಮಿರಾಜ ಯಜ್ಞಫಲವಾಗಿ ತನ್ನ ತನುವಿನ ಮಥನದಿಂದ ಜನಕನೆಂಬ ಮಗನನ್ನೂ ಪಡೆಯಲಿ, ನಿಮಿಷ ಎಂಬ ಗಣನೆಯಿಂದ ಅವನು ಶಾಶ್ವತವಾಗಲಿ ಅಂತ ಬ್ರಹ್ಮದೇವ ಹರಸ್ತಾನೆ. ಇಲ್ಲಿಗೆ ಈ ಪ್ರಸಂಗದ ಕಥನ ಮುಗಿಯುತ್ತದೆ. ಮುಂದೆ ಮಂಗಲ ಪದ್ಯ. ಕರದೊಳು ಪರಶುಪಾಶಾಂಕುಶಾಧಾರಿಗೆ ಭಕ್ತರ ಬೆಳಗಿರೆ ಯಾರು

ಕೇಳಿ